अपनी आने वाली पीढ़ियों को जवाब देना है कि जब फैसले लेने का समय था तब जिन पर विश्व को दिशा देने का दायित्व था वो क्या कर रहे थे। आज विश्व के सामने रिग्रेसिव थिंकिंग और एक्सट्रीमिज्म का खतरा बढ़ता जा रहा है। इन परिस्थितियों में पूरे विश्व को साइंस बेस्ड रैशनल और प्रोग्रेसिव थिंकिंग को विकास का आधार बनाना ही होगा। साइंस बेस्ड अप्रोच को मजबूत करने के लिए भारत एक्सपीरियंस बेस्ड लर्निंग को बढ़ावा दे रहा है। हमारे यहां स्कूलों में हजारों अटल टिंकरिंग लैब खोली गई है, इंक्यूबेटर्स बने हैं और एक मजबूत स्टार्टअप इकोसिस्टम विकसित हुआ है। अपनी आजादी के 75 वर्ष के उपलक्ष्य में जब हम आजादी का अमृत महोत्सव मना रहे हैं, भारत 75 ऐसे सैटेलाइट को अंतरिक्ष में भेजने वाला है जो भारतीय विद्यार्थी स्कूल कॉलेजों में बना रहे हैं। अध्यक्ष जी, दूसरी ओर रिग्रेसिव थिंकिंग के साथ जो देश आतंकवाद का पॉलिटिकल टूल के रूप में इस्तेमाल कर रहे हैं, उन्हें ये समझना होगा कि आतंकवाद उनके लिए भी उतना ही बड़ा खतरा है। यह सुनिश्चित किया जाना बहुत जरूरी है कि अफगानिस्तान की धरती का इस्तेमाल आतंकवाद फैलाने और आतंकी हमलों के लिए न हो। हमें इस बात के लिए भी सतर्क रहना होगा कि वहां की नाजुक स्थितियों का कोई देश अपने स्वार्थ के लिए एक टूल की तरह इस्तेमाल करने की कोशिश न करें। इस समय अफगानिस्तान की जनता को, वहां की महिलाओं और बच्चों को, वहां की माइनॉरिटीज को मदद की जरूरत है और इसमें हमें अपना दायित्व निभाना ही होगा। अध्यक्ष महोदय, हमारे समंदर भी हमारी साझी विरासत है, इसलिए हमें यह ध्यान रखना होगा कि ओशन रिसोर्सेज को हम यूज करें, एब्यूज नहीं। हमारे समंदर अंतर्राष्ट्रीय व्यापार की लाइफलाइन भी है, इन्हें हमें एक्सपांशन और एक्सक्लूजन की दौड़ से बचाकर रखना होगा। रूल बेस्ड वर्ल्ड ऑर्डर को सशक्त करने के लिए अंतर्राष्ट्रीय समुदाय को एक सुर में आवाज उठानी ही होगी। सुरक्षा परिषद में भारत की प्रेसिडेंसी के दौरान बनी विस्तृत सहमति विश्व को मैरीटाइम सिक्योरिटी के विषय में आगे बढ़ने का मार्ग दिखाती है। अध्यक्ष महोदय, भारत के महान कूटनीतिज्ञ आचार्य चाणक्य ने सदियों पहले कहा था, कालातिक्रमात् काल एव फलम पिबति, जब सही समय पर सही कार्य नहीं किया जाता तो समय ही उस कार्य की सफलता को समाप्त कर देता है। संयुक्त राष्ट्र को खुद को प्रासंगिक बनाए रखना है तो उसे अपनी इफेक्टिवनेस को सुधारना होगा, रिलायबिलिटी को बढ़ाना होगा। यूएन पर आज कई तरह के सवाल खड़े हो रहे हैं, इन सवाल को हमने क्लाइमेट क्राइसिस में देखा है, कोविड के दौरान देखा है, दुनिया के कई हिस्सों में चल रही प्रॉक्सी वॉर, आतंकवाद और अभी अफगानिस्तान के संकट ने इन सवालों को और गहरा कर दिया है। कोविड के ओरिजिन के संदर्भ में और ईज ऑफ डूइंग बिजनेस रैंकिंग को लेकर वैश्विक गवर्नेंस से जुड़ी संस्थाओं ने दशकों के परिश्रम से बनी अपनी विश्वसनीयता को नुकसान पहुंचाया है। यह आवश्यक है कि हम यूएन को ग्लोबल ऑर्डर, ग्लोबल लॉज और ग्लोबल वैल्यूज के संरक्षण के लिए निरंतर सुदृढ़ करें। मैं नोबेल पुरस्कार विजेता गुरुदेव रविंद्रनाथ टैगोर जी के शब्दों के साथ अपनी बात समाप्त कर रहा हूं। शुभो कर्मपोथे धोरो निर्भयो गान, शोभ दुर्बल सौन्योष होक अभोषान। अर्थात अपने शुभ कर्म पथ पर निर्भीक होकर आगे बढ़ो, सभी दुर्बलताएं और शंकाएं समाप्त हो। ये संदेश आज के संदर्भ में संयुक्त राष्ट्र के लिए जितना प्रासंगिक है उतना ही हर जिम्मेदार देश के लिए भी उतना ही प्रासंगिक है। मुझे विश्वास है हम सबका प्रयास विश्व में शांति और सौहार्द बढ़ाएगा, विश्व को स्वस्थ, सुरक्षित और समृद्ध बनाएगा। इन्हीं शुभकामनाओं के साथ बहुत बहुत धन्यवाद, नमस्कार। Honorable Prime Minister Shri Narendra Modi just addressed the 76th UN General Assembly at the UN headquarters in New York. In his address, the Honorable Prime Minister said that millions of Indians are now enjoying free health facilities in India because of the Ayushman Bharat scheme of the government. He also talked about the Atal Tinkering app, which helps aid in education of the tiny tots of India. The Prime Minister also mentioned that as we celebrate Azadi Ka Amrit Mahotsav on the 75th year of India's independence, India will be sending 75 satellites for peaceful purposes and for research into space. The Prime Minister said that 17 crore se adhik gharon mein pipe se saaf pani pahunchane ka abhiyan desh bhar mein chal raha hai, और ड्रोन से भी मैपिंग कराकर लोगों के घर के डिजिटल रिकॉर्ड्स बनाए जा रहे हैं। तो इससे पता चलता है कि सरकार डिजिटाइजेशन पर बहुत ज्यादा जोर दे रही है। प्रधानमंत्री जी ने ये भी दो टूक कहा कि अंतर्राष्ट्रीय समुदाय को अब ये भी देखना चाहिए कि जो आतंकवाद है, जो भारत के आसपास बहुत बुरी तरह से उभर कर आ रहा है, वो एक वैश्विक खतरा बन चुका है। इंडिया कौशिक, इट वॉज अ हेडलाइन मेकिंग स्पीच, प्राइम मिनिस्टर स्पीकिंग on various facets of India's diplomacy and vaccine maitri being the primary focus of the speech. With that, we come to the end of this special broadcast, along with my colleague Kaushik Roy and the program manager Pramod Kumar, who was ably assisted by Vikram Kumar. This is Bhuvan Apurva Jha signing off. News and updates continue on the other side. Stay tuned. This broadcast came to you from the Delhi station of All India Radio. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಂಯುಕ್ತ ರಾಷ್ಟಗಳ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇದರ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರಿದ್ದಾರೆ. ಇವರು ಧಾರವಾಡದಲ್ಲಿ ಇರತಕ್ಕಂಥ ಅಖಿಲ ಭಾರತ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗೆಡ್ಡೆಗಳ ಬಗ್ಗೆ, ಅವುಗಳ ಸಂಗೋಪನೆ ಬಗ್ಗೆ ಮತ್ತು ಹೇಗೆ ಬೆಳೆಸಬೇಕು ಅನ್ನುವಂತ ನಿಟ್ಟಿನೊಳಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರು. ನಮಸ್ಕಾರ. ನಮಸ್ಕಾರ. ಈಗ ಗೆಡ್ಡೆಗಳು ಅಂತ ಹೇಳ್ತೀವಲ್ಲ, ಏನ್ ಹಂಗಂದ್ರೆ ಗೆಡ್ಡೆಗಳು? ಈಗ ಹಿಂದೆ ಕಾಡಿನಲ್ಲಿ ನಾವು ಚರಿತ್ರೆಯಲ್ಲಿ ಕೇಳಿದೀವಿ, ರಾಮಾಯಣದಲ್ಲಿ ರಾಮ ಸೀತೆಯವರು ಕಾಡಿಗೆ ಹೋದ್ರು, ಅವರು ಏನ್ ತಿಂದು ಬದುಕಿದ್ರು ಅನ್ನುವಂತ ಪ್ರಶ್ನೆ ಪ್ರತಿ ಸಲ ಕೇಳಿರ್ತೀವಿ. ಅದಕ್ಕೆ ಪುರೋಹಿತರು ಹೇಳ್ತಾರೆ, ಅವರು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅಂತ ಹೇಳ್ತೀವಿ. ಅದೇ ತರ ಮಹಾಭಾರತದಲ್ಲಿ ಪಂಚ ಪಾಂಡವರು ಕಾಡಿನಲ್ಲಿ ಹೋದಾಗ ಅವರು ಏನ್ ತಿಂದು ಬದುಕಿದ್ರು ವನವಾಸದಲ್ಲಿ ಅಂತಂದ್ರು ಕೂಡ ಕಾಡಿನಲ್ಲಿ ಇರುವಂತಹ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅನ್ನುವಂತ ಕಥೆಗಳನ್ನು ನಾವೆಲ್ಲರೂ ಕೇಳಿದೀವಿ. ಹಾಗಾದ್ರೆ ಆ ಗೆಡ್ಡೆ ಗೆಣಸು ಏನು ಅಂತಂದ್ರೆ, ಕಾಡಿನಲ್ಲಿ ಬೆಳೆಯಬಹುದಂತಹ ಬೇರೆ ಬೇರೆ ಬಳ್ಳಿಗಳ ಕೆಳಗಡೆ, ಗಿಡ ಮತ್ತು ಬೆಳೆ ಕೆಳಗಡೆ, ಭೂಮಿಯ ಒಳಗಡೆ ಇರುವಂತಹ ದೊಡ್ಡ ಆಕಾರದ ಗಾತ್ರದ ಗೆಡ್ಡೆಗಳು. ಅಂತಹ ಗೆಡ್ಡೆಗಳು ಕೆಲವು ಸಿಹಿ ಆಗಿರ್ತವೆ, ಕೆಲವು ಸಿಹಿ ಇರೋದಿಲ್ಲ. ಸೊ ಯಾವ ಗೆಡ್ಡೆ ಸಿಹಿ ಇರೋದಿಲ್ವೋ ಅದನ್ನ ತಿನ್ಲಿಕ್ಕೆ ಪಲ್ಯ ಮಾಡಿ ತಿಂತೀವೋ ಅದಕ್ಕೆ ಗೆಡ್ಡೆಗಳಂತ ಕರಿತೀವಿ. ಯಾವ ಗೆಡ್ಡೆಗಳಲ್ಲಿ ಸಕ್ಕರೆ ಪ್ರಮಾಣ ಇದ್ದು ಅದು ಸಿಹಿ ಆಗಿರುತ್ತೋ ಅದಕ್ಕೆ ಗೆಣಸುಗಳನ್ನು ತಿಂತೀವಿ. ಹಾಗಾಗಿ ಕಾಡಿನಲ್ಲಿ ಬಹಳಷ್ಟು ಜನ ವಿವಿಧ ಗೆಡ್ಡೆಗಳು ಕಂಡು ಬರ್ತವೆ. ಈ ಗೆಡ್ಡೆಗಳು ಅತ್ಯಂತ ಕೆಳಗಡೆ ಭೂಮಿ ಒಳಗಡೆ ಗಡ್ಡೆ ಬಿಡ್ತವೆ, ಕೆಲವೊಂದು ಗಡ್ಡೆಗಳು ಭೂಮಿಯ ಮೇಲೆ ಇರುವಂತಹ ಬಳ್ಳಿಗಳಲ್ಲಿ ಕೂಡ ಸಣ್ಣ ಸಣ್ಣ ಗಡ್ಡೆ ಬಿಡ್ತವೆ. ಹಾಗಾಗಿ ಇವತ್ತಿನ ದಿವಸ ನಾವು ಕಾಡಿನಲ್ಲಿ ಮತ್ತು ಈ ನಾಡಿನಲ್ಲಿ ಕೂಡ ಬಂದಂತ ಕೆಲವು ಬೆಳೆಗಳು ಬಂದಿದ್ದಾವೆ, ಅವು ಗಡ್ಡೆಗಳನ್ನು ಬಿಡ್ತವೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾದಂತ ಈಗ ಗಡ್ಡೆಗಳು ಹೇಳಬೇಕಂತಂದ್ರೆ, ಈಗ ನಮ್ಮ ಸರ್ವೇ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೆಲವೊಂದು ಗಡ್ಡೆಗಳು ಆಗಲೇ ರೈತರ ಬಾಗಿಲ ಹತ್ತಿರ ಬಂದಿದ್ದಾವೆ, ಕೆಲವೊಂದು ಕಾಡಿನಲ್ಲಿ ಉಳಿದಿದ್ದಾವೆ. ಈಗ ನಾವು ಆ ಗಡ್ಡೆಗಳು ಯಾವ್ಯಾವ ಅಂತಂದ್ರೆ, ಅದನ್ನ ಗಡ್ಡೆಗಳನ್ನು ನಾವು ರೈತರು ಬೆಳೆದು ಲಾಭ ಪಡಿಬಹುದು ಅಂತಂದ್ರೆ, ಈಗ ಅಲೋಕೇಶಿಯಾ ಗಡ್ಡೆ ಅಂತ ಬಂದಿದ್ದೇವೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಾರವಾರ, ಸಿಸಿ, ಸಿದ್ದಾಪುರ ಮತ್ತು ಹೊನ್ನಾವರ ಆ ಕಡೆ ಎಲ್ಲ ತೀರ್ಥಹಳ್ಳಿ ಎಲ್ಲ ಕಡೆ ಬೆಳೆದಿದ್ದಾರೆ. ಅಲೋಕೇಶಿಯಾ ಗಡ್ಡೆ, ಕೊಲೋಕೇಶಿಯಾ ಗಡ್ಡೆ, ಸುವರ್ಣ ಗಡ್ಡೆ, ಆಮೇಲೆ ದೊಡ್ಡ ಗಡ್ಡೆ ಅಂದ್ರೆ ಗ್ರೇಟರ್ ಯಾಮ್ ಅಂತ ಹೇಳ್ತೀವಿ, ದೊಡ್ಡ ಗಡ್ಡೆ, ಆಮೇಲೆ ಟ್ಯಾನಿಯಾ ಗಡ್ಡೆ, ಸಣ್ಣ ಗಡ್ಡೆ, ಆಮೇಲೆ ಮರಗೆಣಸುವಂತ ಬಂದಿದ್ದಾವೆ, ಬಾಣಬೇರು, ಇವೆಲ್ಲ ಗಡ್ಡೆ ಜಾತಿಗೆ ಸೇರಿದಂತ ಗಡ್ಡೆಗಳು. ಇವು ಭೂಮಿಯ ಕೆಳಗಡೆ ಗಡ್ಡೆ ಬೀಳ್ತವೆ, ಇವು ತಿನ್ಲಿಕ್ಕೂ ಬರ್ತವೆ ಮತ್ತು ಹತ್ತು ಹಲವಾರು ಔಷಧಗಳಲ್ಲಿ ಉಪಯೋಗ ಆಗೋದ್ರಿಂದ ಇವೆಲ್ಲವುಗಳನ್ನ ನಾವು ಒಟ್ಟಾರೆಯಾಗಿ ಗಡ್ಡೆಗಳು ಅಂತ ನಾವು ಕರಿತೀವಿ ನೋಡ್ರಿ. ಇವನ್ ಪಲ್ಯ ಮಾಡೇ ತಿನ್ನೋದು. ಇದಕ್ಕೆ ಖಂಡಿತವಾಗಿ ಈ ಗಡ್ಡೆಗಳನ್ನ ನೇರವಾಗಿ ತಿನ್ಲಿಕ್ಕೆ ಇದು ಸಿಹಿ ಇಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಎಲ್ಲದಕ್ಕೂ ಕೂಡ ಪಲ್ಯ ಮಾಡಿ ತಿನ್ಬಹುದು, ಇದನ್ನು ಒಣಗಿಸಿ ಚಿಪ್ಸ್ ಮಾಡಿ ಚಿಪ್ಸ್ ತಿನ್ಬಹುದು, ಇದರಿಂದ ಪೌಡರ್ ಮಾಡಿ ಇದರಿಂದ ಬೇರೆ ಬೇರೆ ಪದಾರ್ಥಗಳಾದಂತ ಈಗ ಜಾಮೂನ್ ಅಂತ ಹೇಳ್ತೀವಿ, ಜಾಮೂನ್ ಮಾಡಬಹುದು, ಆ ಪೌಡರ್ ಮಾಡಿ ಪೌಡರ್ ಸಾಂಬಾರ್ ಪದಾರ್ಥಗಳೇ ಹಾಕ್ಬಹುದು, ಆ ಚಕ್ಲಿ ಮಾಡಬಹುದು, ಆ ಪೌಡರ್ ಇಂದ ಸೊಂಡಿಗೆ ಮಾಡಬಹುದು, ಪಾಪಡ್ ಮಾಡಬಹುದು, ಮಿರ್ಚಿ ಮಾಡಿ ತಿನ್ಬಹುದು, ಸೂಪ್ ಮಾಡಿ ಕುಡಿಬಹುದು, ಬೇರೆ ಎಲ್ಲಾ ಪದಾರ್ಥಗಳನ್ನ ಕೂಡ ಇದರಲ್ಲಿ ಸಕ್ಕರೆ ಹಾಕಿ ಸೂಪ್ ಸಿಹಿ ಪದಾರ್ಥ ಮಾಡಬಹುದು, ಉಪ್ಪನ್ನ ಹಾಕಿ ಬೇರೆ ಬೇರೆ ತಿನಿಸುಗಳನ್ನು ಕೂಡ ತಯಾರು ಮಾಡಬಹುದು. ಈಗಾಗಲೇ ಹೇಳಿದಂತೆ ಸೊಂಡಿಗೆ ಪಾಪಡ್ ಎಲ್ಲಾನು ಕೂಡ ಬರ್ತದೆ, ಈ ಎಲ್ಲಾ ಪದಾರ್ಥನ ಮಾಡಿ ಈ ಗಡ್ಡೆಗಳನ್ನ ತಿನ್ನಬಹುದು. ಹಾಗಾಗಿ ಈ ಗಡ್ಡೆಗಳಲ್ಲಿ ಏನೇನು ಪೋಷಕಾಂಶಗಳು ಇರ್ತವೆ? ಈಗ ಗಡ್ಡೆಗಳಲ್ಲಿ ಪೋಷಕಾಂಶದ ಬಗ್ಗೆ ಹೇಳಬೇಕಂತಂದ್ರೆ, ಈಗ ಒಂದೊಂದು ಗಡ್ಡೆಗಳು ಬೇರೆ ಬೇರೆ ನಮೂನಿ ಇರ್ತವೆ. ಒಂದೇದಾಗಿ ಉದಾಹರಣೆಯಾಗಿ ಅಲೋಕೇಶಿಯಾ ಗಡ್ಡೆ ಅಂತ ಹೇಳಿದೀವಿ. ಈಗ ಅಲೋಕೇಶಿಯಾ ಗಡ್ಡೆ ಕರಾವಳಿ ಪ್ರದೇಶಕ್ಕೆ ಅತ್ಯಂತ ಒಳ್ಳೆಯ ಪ್ರದೇಶಕ್ಕೆ ಸೂಕ್ತವಾದಂತಹ ಒಂದು ಗಡ್ಡೆ. ಇದರಲ್ಲಿ ಆ ಶಕ್ತಿಯನ್ನು ಕೊಡುವಂತ ಎಲ್ಲಾ ಲವಣಾಂಶಗಳಿದಾವೆ. ಇದನ್ನು ಪ್ರೋಟೀನ್ ಅಂಶ ಕೂಡ ಸುಮಾರು 0.6 to 3.3 ಪ್ರೋಟೀನ್ ಅಂಶ ಇದೆ, ಕೊಬ್ಬು ಇದೆ, ಕಾರ್ಬೋಹೈಡ್ರೇಟ್ಸ್ಗಳು ಇದಾವೆ, ಆಮೇಲೆ ಇದಕ್ಕೆ ಕ್ಯಾಲ್ಸಿಯಂ, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಕೂಡ ಬೇಕು, ಈ ಕ್ಯಾಲ್ಸಿಯಂ ಕೂಡ ಅಲೋಕೇಶಿಯಾದಲ್ಲಿ ಇರುತ್ತೆ. ಕಬ್ಬಿಣಾಂಶ, ನಮ್ಮ ರಕ್ತದ ಕೆಂಪಾಗಿರೋದು ಚೆನ್ನಾಗಿರಬೇಕಂತಂದ್ರೆ ಕಬ್ಬಿಣಾಂಶ ಬೇಕು, ಈ ಕಬ್ಬಿಣಾಂಶ ಕೂಡ ಈ ಅಲೋಕೇಶಿಯಾ ಗಡ್ಡೆಯಲ್ಲಿ ಇರುತ್ತೆ. ರಂಜಕ ಬೇಕು, ನಮ್ಮ ದೇಹಕ್ಕೆ ರಂಜಕ ಇದೆ, ವಿಟಮಿನ್ B1, B2, B12 ಈ ಆಮೇಲೆ B3 ಎಲ್ಲ ಕೂಡ ಇದೆ, ಆಮೇಲೆ ವಿಟಮಿನ್ ಸಿ ಕೂಡ ಇದೆ. ಏನದು ಇವೆಲ್ಲ ಇರೋದ್ರಿಂದ ಎಲ್ಲಾ ಲವಣಾಂಶ ಇರೋದ್ರಿಂದ ಇದನ್ನ ಔಷಧಿ ಅಂತ ಹೇಳಬಹುದು. ಇದನ್ನ ಗಡ್ಡೆಯ ಪಲ್ಯದ ಜೊತೆ ಇದು ಔಷಧಿಯಾಗಿ ಪರಿಣಾಮ ಬೀರಿ ಈ ಅಲೋಕೇಶ ಗಡ್ಡೆಗೆ ನೋಡ್ರಿ, ಈ ತಿನ್ನೋದ್ರಿಂದ ಔಷಧಿ ಗುಣಗಳು ಇರೋದು ಯಾಕಂತ ಹೇಳ್ತೇವೆ ಅಂದ್ರೆ, ಈಗ ಜೀರ್ಣಕ್ರಿಯೆ ತೊಂದರೆ ಇರ್ತದೆ ಕೆಲವೊಂದರ ಜನಗಳಿಗೆ, ಈ ಅಲೋಕೇಶ ಗಡ್ಡೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ನಿಯಂತ್ರಣ ಇಟ್ಟು ಒಳ್ಳೆ ಜೀರ್ಣದ ತನವನ್ನ ಪಡಿಬಹುದು. ಕೆಲವರು ಮಧುಮೇಹ ರೋಗದಿಂದ ಬಳಲ್ತಿರ್ತಾರೆ, ಈ ಅಲೋಕೇಶ ಗಡ್ಡೆ ತಿನ್ನೋದ್ರಿಂದ ಮಧುಮೇಹ ಕೂಡ ನಿಯಂತ್ರಣದಲ್ಲಿ ಬರ್ತೇ ತನವಂತ ಕಂಡು ಬರ್ತದೆ. ಆಮೇಲೆ ರಕ್ತದೊಟ್ಟಾದ ಹೃದಯಘಾತ ಸಂಬಂಧಿತ ಕೆಲವೊಂದು ರೋಗಗಳು ಬರ್ತವೆ. ಈ ಅಲೋಕೇಶಿಯಾ ಗಡ್ಡೆ ತಿನ್ನೋದ್ರಿಂದ ಎಲ್ಲಾ ಲವಣಾಂಶಗಳು ಇರೋದ್ರಿಂದ ರಕ್ತದೊತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದೆ, ಮತ್ತು ಹೃದಯಘಾತವನ್ನು ತಡೆಯುವಂತಹ ಕೂಡ ಶಕ್ತಿ ಇದೆ. ಆಮೇಲೆ ಇದು ಅಲೋಕೇಶಿಯಾ ಗಡ್ಡೆ ಕ್ಯಾನ್ಸರ್ ರೋಗವನ್ನು ತಡೆಯುತ್ತೆ ತನ್ನ ಕೂಡ ಲವಣಾಂಶ ಇದರಲ್ಲಿದ್ದಾವೆ. ಅದರ ಜೊತೆಗೆ ಈಗ ತ್ವಚೆ, ಮನುಷ್ಯನ ಮುಖದ ಮೇಲೆ ತ್ವಚೆ ಅದು ತಾರುಣ್ಯ ಪಡೆದಂತ ತ್ವಚೆ ಇರಬೇಕು, ಅಂದ್ರೆ ಏನು ಮುದುಳುತನ ತ್ವಚೆ ಇರಬಾರ್ದು. ಸೊ ಅಲೋಕೇಶಿಯಾ ಗಡ್ಡೆಯಿಂದ ತಾರುಣ್ಯ ಪಡೆಯುವಂತಹ ತ್ವಚೆ ಇದಾವೆ. ಒಟ್ಟಾರೆಯಾಗಿ ರಕ್ತ ಚಲನ, ಹೃದಯ ಸಂಬಂಧಿತ ಎಲ್ಲವೂ ಶುದ್ಧ ಇರೋದ್ರಿಂದ ಈ ಅಲೋಕೇಶಿಯಾ ಗಡ್ಡೆ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಗಡ್ಡೆ ಅಂತ ಹೇಳ್ಬೋದು. ಇದು ಒಂದೇ ಅಲೋಕೇಶಿಯಾ ಗಡ್ಡೆ. ಇದರ ಜೊತೆಗೆ ಇನ್ನೊಂದು ಕೂಡ ನಾವು ಬೇರೆ ಗಡ್ಡೆ ಕೂಡ ಇದೀವಿ ಈಗ ಅಲೋಕೇಶಿಯಾ ಗಡ್ಡೆ ಅಂತೆ, ಅದರಲ್ಲಿ ಇನ್ನೊಂದು ಅಂದ್ರೆ ಕೊಲೋಕೇಶಿಯಾ ಗಡ್ಡೆ. ಕೊಲೋಕೇಶಿಯಾ ಗಡ್ಡೆ ಕೂಡ ಅತ್ಯಂತ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಗಡ್ಡೆ. ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಎಲ್ಲಾ ಲವಣಾಂಶಗಳು, ವಿಟಮಿನ್ಸ್, ಮಿನರಲ್ಸ್ ಈ ಗಡ್ಡೆಯಲ್ಲಿ ಇರೋದ್ರಿಂದ, ಪ್ರೋಟೀನ್ ಅಂಶ ಇದೆ, ಪ್ರತಿಯೊಂದು ಇರೋದ್ರಿಂದ, ಇದರ ಜೊತೆಗೆ ಈಗ ಇದರಲ್ಲಿ ತಾಮ್ರದ ಅಂಶ ಕೂಡ ಇದೆ. ಈ ಕೊಲೋಕೇಶಿಯಾ ಗಡ್ಡೆಯಲ್ಲಿ ತಾಮ್ರದ ಅಂಶ ಇದೆ, ನಾರಿನ ಅಂಶ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಬೀಟಾ ಕೆರೋಟಿನ್ ಎಲ್ಲ ಇರೋದ್ರಿಂದ ಈ ಕೊಲೋಕೇಶಿಯಾ ಗಡ್ಡೆ ಕೂಡ ಅತ್ಯಂತ ಲಾಭದಾಯಕವಂತ ಒಂದು ಗಡ್ಡೆ, ಆರೋಗ್ಯಕ್ಕೆ ಲಾಭ ಕೊಡುವಂತ ಗಡ್ಡೆ ಇರೋದ್ರಿಂದ, ಇದರಿಂದ ಹೃದಯ ಸಂಬಂಧಿತ ಮತ್ತು ನರಗಳ ಸಂಬಂಧಿತ, ಕಣ್ಣಿನ ದೃಷ್ಟಿ ಸಂಬಂಧಿತ ಎಲ್ಲಾ ರೋಗಗಳನ್ನ ನಾವು ಇದನ್ನ ತಡೆದು ಮನುಷ್ಯ ತಿನ್ನೋದ್ರಿಂದ ನಂಜಾಣು ರೋಗವನ್ನು ಬರೋದು ಕೂಡ ಇದು ತಡೆಯುವಂತಹ ಶಕ್ತಿ ಇದೆ. ಮತ್ತು ಕೂದಲು ಉದುರುವಂತಹ ಏನು ತೊಂದರೆ ಇರ್ತಾವಲ್ಲ, ಕೂದಲು ಇದು ಉದುರುವಂತ ತೊಂದರೆಯನ್ನು ಕೂಡ ಇದನ್ನು ನಿವಾರಿಸುತ್ತೆ. ಎಲುಬು ಬೇಗ ಮುರಿತಾವೆ ಕೆಲವರು, ಸೊ ಎಲುಬುಗಳ ಗಟ್ಟಿತನ ಕೂಡ ಕಾಪಾಡುತ್ತದೆ, ಮತ್ತು ಹಲ್ಲುಗಳು ಕೂಡ ಗಟ್ಟಿ ಆಗ್ತದೆ ಈ ಕೊಲೋಕೇಶಿಯಾ ಗಡ್ಡೆ ತಿನ್ನೋದ್ರಿಂದ. ಆಮೇಲೆ ಸಂತಾನೋತ್ಪತ್ತಿ ಕೂಡ ಜಾಸ್ತಿ ಆಗುವಲ್ಲಿ ಇದರಲ್ಲಿ ಅಂತ ಒಂದು ಪೋಷಕಾಂಶ ಕೂಡ ಈ ಕೊಲೋಕೇಶನ್ ಇರುತ್ತೆ. ಇದರ ಜೊತೆಗೆ ಕೆಲವರಿಗೆ ಗುಪ್ತಾಂಗಗಳ ಬೆಳವಣಿಗೆ ಆಗೋದಿಲ್ಲ. ಈ ಗುಪ್ತಾಂಗಗಳ ಮನುಷ್ಯನ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು, ಈ ಗುಪ್ತಾಂಗಗಳ ಬೆಳವಣಿಗೆ ಅಥವಾ ಕೆಲವೊಂದು ಅನಾರೋಗ್ಯದಿಂದ ಇರ್ತವೆ. ಈ ಗುಪ್ತಾಂಗಗಳ ಬೆಳವಣಿಗೆ ಮತ್ತು ಗುಪ್ತಾಂಗಗಳ ಆರೋಗ್ಯ ಕಾಪಾಡಲು ಕೂಡ ಈ ಕೊಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ ನಿಭಾಯಿಸಬಹುದು ಅನ್ನೋದು ಕೂಡ ಇದೊಂದಿದೆ ನೋಡಿ. ಆಮೇಲೆ ಇದರ ಜೊತೆಗೆ ಇನ್ನು ಬೇರೆ ಗಡ್ಡೆಗಳನ್ನು ಕೂಡ ನಾವು ಹೇಳ್ತಾ ಇದೀವಿ. ಇದರ ಜೊತೆಗೆ ಬೇರೆ ಗಡ್ಡೆಗಳು ಅಂತಂದ್ರೆ ಸುವರ್ಣಗಡ್ಡೆ. ಸುವರ್ಣಗಡ್ಡೆ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ಗಡ್ಡೆ, ಮನುಷ್ಯನ ಆಹಾರದಲ್ಲಿ ಅತ್ಯಂತ ಒಳ್ಳೆಯ ಫಲಪ್ರದವನ್ನು ಕೊಡುವಂತ ಗಡ್ಡೆ. ಯಾಕಂತಂದ್ರೆ ಇದರಲ್ಲಿ ಕೂಡ ಬೇರೆ ಬೇರೆ ಪ್ರೋಟೀನ್ ಅಂಶ, ಕೊಬ್ಬಿನ ಅಂಶ, ಸರ್ಕರೆ ಪಿಷ್ಟಗಳು ಇರ್ತವೆ. ಆಮೇಲೆ ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ಪೊಟ್ಯಾಸಿಯಂ ಮತ್ತು ಬೇರೆ ಬೇರೆ ವಿಟಮಿನ್ ಈ ಗಡ್ಡೆ ಕೂಡ ಸುವರ್ಣಗಡ್ಡೆ ಒದಗಿಸೋದ್ರಿಂದ ಈ ಸುವರ್ಣಗುಡ್ಡೆ ಕೂಡ ಮನುಷ್ಯನ ಆರೋಗ್ಯದಲ್ಲಿ ಅತ್ಯಂತ ಒಳ್ಳೆ ಗುಣಲಕ್ಷಣ ತರುವಲ್ಲಿ ಇದು ಸಹಕಾರಿಯಾಗಿದೆ. ಇದು ಮುಖ್ಯವಾಗಿ ಇದಕ್ಕೆ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹವನ್ನು ತಂಪುಗೊಳಿಸಿ ಇದರಲ್ಲಿ ರಕ್ತದೊತ್ತಡ ನಿವಾರಿಸುವಲ್ಲಿ ಕೂಡ ಇದನ್ನು ಒಳ್ಳೆ ಗುಣಮುಖವಾಗ್ತದೆ. ಇನ್ನೊಂದು ಈ ಸುವರ್ಣಗಡ್ಡೆ ಅಂತಂದ್ರೇನು, ಹೆಣ್ಣು ಮಕ್ಕಳಲ್ಲಿ ಋತುಚಕ್ರಗಳಿಗೆ ಸಂಬಂಧಿತ ಒಂದು ತೊಂದರೆಗಳಿದ್ದಾವೆ. ಈ ಋತುಚಕ್ರದಿಂದ ನಡೆತೋರಂತ ಅದು ಅದರ ಮುಂದಾಗಿರುವಂತಹ ತೊಂದರೆಗಳು ಮತ್ತು ತದನಂತರ ಆಗುವಂತಹ ತೊಂದರೆಗಳು ಕೂಡ ಏನಿದ್ದಾವೆ. ಈ ಸುವರ್ಣಗಡ್ಡೆ ತಿನ್ನೋದ್ರಿಂದ ಈ ಹೆಣ್ಣುಗಳ ಋತುಚಕ್ರ ಸಂಬಂಧಿತ ಬೇರೆ ಬೇರೆ ಕಾರಣಗಳನ್ನು ತೊಂದರೆಗಳನ್ನು ಕೂಡ ನಿಭಾಯಿಸುತ್ತದೆ ಈ ಸುವರ್ಣಗಡ್ಡೆ ತಿನ್ನೋದ್ರಿಂದ ಅಂತೂ ಕೂಡ ವೈಜ್ಞಾನಿಕ ವರದಿಗಳಿದ್ದಾವೆ. ಇದರ ಜೊತೆಗೆ ಒಮೆಗಾ 3 ಮತ್ತು ಕೊಬ್ಬಿನ ಅಂಶಗಳು ಇರೋದ್ರಿಂದ ಒಳ್ಳೆ ಒಂದು ಯುಕ್ತಿಯನ್ನು ಕೊಡ್ತದೆ. ಆಮೇಲೆ ಮಲಬದ್ಧತೆಯಿಂದ ನರಳ್ತಾ ಇರೋದ್ರಿಂದ, ಆಮೇಲೆ ಬೇರೆ ಮಧುಮೇಹದ ನಡೀತಾ ಇರುವಂತ ಕೆಲವೊಂದು ಮಾನವನ ಇನ್ನು ವಯಸ್ಸಾಗಿರಲ್ಲ ಮತ್ತು ವಯಸ್ಸಾಗದಂಗೆ ಕೆಲವರು ನಡತಾ ಇರ್ತಾರೆ ಅಂತ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ನಿವಾರಣೆ ಮಾಡೋದ್ರಲ್ಲಿ ಸಂಧಿವಾತ ನೋವಿನ ಏನಿದೆವಲ್ಲ ಪ್ರತಿಯೊಂದು ತೊಂದರೆಗಳಿಂದ ನಿವಾರಣೆ ಮಾಡುವಂತಹ ಪೌಷ್ಟಿಕಾಂಶ ಈ ಸುವರ್ಣಗಡ್ಡೆಯಲ್ಲಿ ಇರೋದ್ರಿಂದ ಸುವರ್ಣಗಡ್ಡೆ ತಿನ್ನೋದ್ರಿಂದ ಕೂಡ ಅತ್ಯಂತ ಹೆಚ್ಚಿನ ಲಾಭ ಮನುಷ್ಯನ ಪಡಿಬಹುದು ಅಂತ ಹೇಳ್ತೀವಿ. ಇನ್ನು ಇದರ ಜೊತೆಗೆ ಇನ್ನೂ ಕೆಲವೊಂದು ಗಡ್ಡೆಗಳಿದ್ದಾವೆ. ಇನ್ನು ಗಡ್ಡೆಗಳಂದ್ರೆ ದೊಡ್ಡ ಗಡ್ಡೆ ಅಂತ ಹೇಳ್ತೀವಿ. ದೊಡ್ಡ ಗಡ್ಡೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಗ್ರೇಟರ್ ಯಾಮ್ ಅಂತ ಕರಿತೀವಿ. ಈಗ ದೊಡ್ಡ ಗಡ್ಡೆ ಕೂಡ ಕರಾವಳಿ ಪ್ರದೇಶದಲ್ಲಿ ಮತ್ತು ಶಿವಮೊಗ್ಗ ಮಲ್ನಾಡುಗಳಲ್ಲಿ ಇದಕ್ಕೆ ದೊಡ್ಡ ಅತ್ಯಂತ ಹೇರಳವಾಗಿ ಸಿಗ್ತದೆ. ಶಿರಸಿ ಸಿದ್ದಾಪುರದಲ್ಲಿ ಕೂಡ ಸಿಗ್ತದೆ, ಕಾರವಾರದಲ್ಲಿ ಸಿಗ್ತದೆ. ಇದಕ್ಕೆ ಗ್ರೇಟರ್ ಯಾಮ್ ಅಂತ ಕರಿತೀವಿ. ಈ ದೊಡ್ಡ ಗಡ್ಡೆ ಕೂಡ ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಅತ್ಯಂತ ಸಹಕಾರಿ ಇದೆ. ಇದು ಒಂದ್ಸಲ ಬಳ್ಳಿ ಒಂದು ತುಂಡು ಆ ಗಡ್ಡೆ ಕಟ್ ಮಾಡಿ ಒಂದು ತುಂಡು ಮನೆ ಮುಂದೆನೂ ಹಾಕೊಂಡ್ರು ಕೂಡ ಇದು ವರ್ಷ ಉದ್ದಕ್ಕೂ ಬೆಳೆಯುವಂತ ಬೆಳೆ. ನಮ್ಗೆ ಯಾವ್ಯಾವ ಬೇಕೋ ಆ ಗಡ್ಡೆಗಳನ್ನ ತೆಗೆದು ಅಗದು ಗಡ್ಡೆ ಕಟ್ ಮಾಡಿ ತಿಂದು ಮತ್ತೆ ಆ ಬಳ್ಳಿನ ಹಾಗೆ ಬಿಡೋದು. ಸೊ ವರ್ಷಗಟ್ಟಲೆ ಈಗ ಬಳ್ಳಿ ಬಿಟ್ಟು ಕೂಡ ಬೆಳೆಯಬಹುದು ಮತ್ತು ತೋಟಗಳಲ್ಲಿ ಕೂಡ ಬೆಳೆಸೋದ್ರಿಂದ ಈ ದೊಡ್ಡ ಗಡ್ಡೆ ಕೂಡ ಲಾಭದಾಯಕ ಅಂತ ಬೆಳೆ. ಆಮೇಲೆ ಇದು ಕೂಡ ಅತ್ಯಂತ ಮನುಷ್ಯನ ಆರೋಗ್ಯ ಕಾಪಾಡಲು ಅತ್ಯಂತ ಉತ್ಕೃಷ್ಟವಾದಂತ ಒಂದು ಬೆಳೆ. ಯಾಕಂತಂದ್ರೆ ಇದರಲ್ಲಿ ಕೂಡ ಬೇರೆ ಬೇರೆ ಲವಣಾಂಶಗಳು, ಶಕ್ತಿ ಕೊಡುವಂತ ವಿಟಮಿನ್ ಮಿನರಲ್ಸ್ ಎಲ್ಲವೂ ಕೂಡ ಒಳ್ಳೆಯದ ಇರೋದ್ರಿಂದ ಇದನ್ನ ಪಲ್ಯ ಮಾಡಿ ತಿನ್ಬಹುದು, ಪುಡಿ ಮಾಡಿ ಬೇರೆ ಕಡೆ ಪಲ್ಯದಲ್ಲಿ ಹಾಕೋಬಹುದು, ಚಿಪ್ಸ್ ಮಾಡಬಹುದು. ಮತ್ತೆ ಈ ಕೇರಳ ತಮಿಳುನಾಡು ಕಡೆ ಹೋದ್ರೆ ಇದನ್ನೇ ಮುಖ್ಯ ಆಹಾರವಾಗಿ ತರೋದು. ಇದರ ಜೊತೆಗೆ ಅದು ಮೀನಿನ ಪಲ್ಯ ಮತ್ತು ಚಿಕನ್ ಪಲ್ಯ ಅಂತಂದ್ರೆ ನಾವ್ ಹೆಂಗ್ ಮುದ್ದೆ ತಿಂತೀವೋ ಕರ್ನಾಟಕದಲ್ಲಿ ಆ ತರ ಇವರು ಇದು ದೊಡ್ಡ ಗಡ್ಡೆ ಮತ್ತು ಮರಗೆಣಸು ಏನಿದೆ ಅಲ್ಲ ಇದನ್ನು ಮುದ್ದೆ ಆಕಾರದಲ್ಲಿ ಗಡ್ಡೆನೇ ಇದನ್ನು ಮುದ್ದೆ ಆಹಾರವಾಗಿ ತಿನ್ನುವಂತ ಕೂಡ ಇರೋದ್ರಿಂದ ಈ ದೊಡ್ಡ ಗಡ್ಡೆ ಕೂಡ ಅಥವಾ ಗ್ರೇಟರ್ ಯಾಮಿನ್ ಅಂತ ಕರಿತೀವಿ, ಇದು ಕೂಡ ಅತ್ಯಂತ ಹೆಚ್ಚಿನ ಲಾಭ ಮತ್ತು ಮನುಷ್ಯನಿಗೆ ಆಗ ಆರೋಗ್ಯ ಕೊಡುವಂತ ಒಂದು ಬೆಳೆ ಇದು ಕೂಡ ಆಗಿದೆ. ಆಮೇಲೆ ಇದ್ರ ಜೊತೆ ಇನ್ನೂ ಕೆಲವೊಂದು ಗಡ್ಡೆಗಳನ್ನು ನಾವು ಕರಾವಳಿ ಪ್ರದೇಶದಲ್ಲಿ ಬೆಳೆಸಬಹುದು. ಒಂದು ಟ್ಯಾನಿಯಾ ಗಡ್ಡೆ ಅಂತ ಬರ್ತದೆ. ಟ್ಯಾನಿಯಾ ಗಡ್ಡೆ ಬಹುಶಃ ಕಾಕಡೆ ಇದು ಒಂದು ತರ ಒಂದ್ ಕಡೆಯಿಂದ ಹುಲ್ಲು ಕಂಡಂಗೆ ಕಾಣ್ತದೆ ಅಗಲನೇ ಎಲೆಯದು. ಇದೇ ತರ ಕೆಲವೊಂದು ಕೆಳಗಡೆ ಒಳ್ಳೆ ಗಡ್ಡೆಗಳನ್ನು ಕೂಡ ಕೊಡ್ತದೆ. ಈ ಟ್ಯಾನಿಯಾ ಗಡ್ಡೆ ಕೂಡ ಅದರಲ್ಲಿ ಕೂಡ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ಗಳು ಇದಾವೆ, ರಂಜಕ ಇದೆ, ವಿಟಮಿನ್ಸ್ ಇದೆ. ಎಲ್ಲವೂ ಮನುಷ್ಯನಿಗೆ ಏನು ಆರೋಗ್ಯ ಕಾಪಾಡಲು ಬೇಕು ಅಷ್ಟು ಇರೋದ್ರಿಂದ ಈ ಟ್ಯಾನಿಯಾ ಗಡ್ಡೆಯನ್ನು ಕೂಡ ನಾವು ಪಲ್ಯ ಮಾಡಿ ತಿನ್ಬಹುದು, ಪುಡಿ ಮಾಡಿ ಅದನ್ನ ಬೇರೆ ಪಲ್ಯ ಮಾಡ್ಕೋಬಹುದು, ಚಿಪ್ಸ್ ಮಾಡಬಹುದು, ಮತ್ತೆ ಸೇವ್ ಮಾಡಬಹುದು, ಹಪ್ಪಳ ಸಂಡಿಗೆ ಮಾಡಬಹುದು. ಈ ಟ್ಯಾನಿಯಾ ಗಡ್ಡೆ ಕೂಡ ಇದನ್ನು ಬೆಳೆದು ಹೆಚ್ಚಿನ ಆರೋಗ್ಯದ ಲಾಭ ಪಡಿಬಹುದು ಅಂತ ಕಂಡು ಬಂದಿದೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಗಡ್ಡೆಗಳನ್ನು ಕೂಡ ಬೆಳೆಸಲಾಗ್ತದೆ. ಬಾಣ ಬೇರು ಅಂತೇಳಿ ಅಂದ್ರೆ ಆರೋ ರೂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಈ ಬಾಣ ಬೇರು ಕೂಡ ಅತ್ಯಂತ ಒಳ್ಳೆಯ ಲವಣಾಂಶಗಳನ್ನು ಹೊಂದಿರುವಂತಹ ಬೇರು ಇರೋದ್ರಿಂದ ಇದರಿಂದ ಒಂದು ತಿನ್ನೋದ್ರಿಂದ ಸುಟ್ಟು ತಿನ್ನೋದ್ರಿಂದ ಪಲ್ಯ ಮಾಡೋದ್ರಿಂದ ಆರೋಗ್ಯವಾಗಿ ಕಾಪಾಡ್ಕೋಬಹುದು. ಇದಕ್ಕೆ ಔಷಧ ಗುಣಗಳು ಬಹಳ ಇದು ಕೂಡ ಚೆನ್ನಾಗಿದ್ದಾವೆ. ಇದರ ಜೊತೆಗೆ ಇದನ್ನ ಗಡ್ಡೆ ಬೆಳೆದಂತ ಇದರಲ್ಲಿ ಪುಡಿ ಮಾಡಿ ಇದರ ಸ್ಟಾರ್ಚ್ ಕೂಡ ತೆಗೆದು ಕಮರ್ಷಿಯಲ್ ಸಾಸ್ ಅಂದ್ರೆ ಸ್ಟಾರ್ಚ್ ಅನ್ನ ತೆಗೆದು ಪಿಷ್ಟವನ್ನ ಬೇರೆ ಬೇರೆ ಇಂಡಸ್ಟ್ರಿಯಲ್ ಮಟ್ಟದಲ್ಲಿ ಕೂಡ ಇದರನ್ನ ಸ್ಟಾರ್ಚ್ ಅನ್ನ ಬೆಳೆಯಬಹುದು. ಸೊ ಇದು ಕೂಡ ಮನುಷ್ಯನ ಆರೋಗ್ಯದಲ್ಲಿ ಕಾಪಾಡುವಂತ ಒಂದು ಒಳ್ಳೆ ಬೆಳೆ ಬಾಣ ಬೀರುವಂತ ಆರೋ ರೂಟ್ ಅನ್ನುವಂತ ಒಂದು ಕರಿತೀವಿ. ಇನ್ನು ಇದರ ಜೊತೆಗೆ ಆಗ್ಲೇ ಹೇಳಿದಂತೆ ಮರಗೆಣಸು ಕೂಡ ಒಂದು ಗಡ್ಡೆ, ಕಾಡಿನಲ್ಲಿ ಸಿಗುವಂತ ಗಡ್ಡೆ, ಶಿರ್ಸಿ, ಸಿದ್ದಾಪುರ, ಕಾರವಾರ ಎಲ್ಲ ಕಡೆ ಒಂದು ಸಿಗುವಂತ ಗಡ್ಡೆ. ಈ ಮರಗೆಣಸು ಕೂಡ ಅತ್ಯಂತ ಹೆಚ್ಚಿನ ಇಳುವರಿ ಕೊಡುವಂತ ಒಂದು ಗಡ್ಡೆ. ಇದರಲ್ಲಿ ಕೂಡ ಬೇರೆ ಬೇರೆ ಲವಣಾಂಶಗಳು ಇದಾವೆ. ಮನುಷ್ಯ ಏನೇನು ಬೇಕು ಅದರಲ್ಲಿ ಕೊಬ್ಬು ಒದಗಿಸದೆ, ಕಾರ್ಬೋಹೈಡ್ರೇಟ್ ಇದೆ, ನಾರಿನ ಅಂಶ ಇದೆ, ಬೂದಿ ಇದೆ, ಕ್ಯಾಲ್ಸಿಯಂ, ಫಾಸ್ಫರಸ್ ಇದೆ, ಕಬ್ಬಿಣ ಇದೆ, ಸೋಡಿಯಂ, ಪೊಟ್ಯಾಸಿಯಂ ಮತ್ತು ವಿಟಮಿನ್ ಬಿ, ವಿಟಮಿನ್ ಬಿ ಟು, ಬಿ ತ್ರೀ ಮತ್ತು ವಿಟಮಿನ್ ಸಿ ಇವೆಲ್ಲವೂ ಇರೋದ್ರಿಂದ ಗಡ್ಡೆ ನೀಡಿಯಲ್ಲ ಮರಗೆಣಸು. ಮರಗೆಣಸು ಕೂಡ ಮಾನವನ ಆರೋಗ್ಯ ಕಾಪಾಡಲು ಅತ್ಯಂತ ಒಳ್ಳೆಯ ಗಡ್ಡೆ ಮತ್ತು ಹೆಚ್ಚಿನ ಇಳುವರಿ ಕೊಡ್ತದೆ. ಈ ಒಂದ್ ಸಲ ಹಾಕಿದ್ರೆ ಸುಮಾರು 8-9 ತಿಂಗಳಲ್ಲಿ ಬರುವಂತ ಬೆಳೆ. ಒಂದು ಕಡ್ಡಿ ಹಚ್ಚಿದ್ರೆ ಕಡ್ಡಿಯಿಂದ ಬರುವಂತ ಸುಮಾರು ಒಂದು 7-8 ಫೂಟ್ ಮರ ಆಗ್ತದೆ. ಇದು 8-9 ತಿಂಗಳ ನಂತರ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ 5 ಕೆಜಿ ಅಪ್ ಟು 10 ಕೆಜಿ ಇಳುವರಿ ಕೊಡ್ತದೆ. ಒಂದು ಚೆನ್ನಾಗಿ ಬೆಳೆದ 15 ಕೆಜಿ ಒಂದು ಗಿಡ ಕೊಡ್ತದೆ ಇಳುವರಿ. ಹಾಗಾಗಿ ಹೆಚ್ಚಿನ ಒಂದ್ ಕಡೆ ಹೆಚ್ಚಿನ ಇಳುವರಿ ಕೊಡ್ತದೆ. ಇದು ಕೂಡ ನೇರವಾಗಿ ಇದನ್ನ ಕುದಿಸಿ ಪಲ್ಯ ಮಾಡಿ ತಿನ್ನಬಹುದು, ಚಿಪ್ಸ್ ಮಾಡಿ ತಿನ್ನಬಹುದು, ಪೌಡರ್ ಮಾಡಿ ಇಟ್ಕೋಬಹುದು, ಮತ್ತು ಈಗ ಸೇವು, ಪಾಪಡ್, ಸೊಂಡಿಗೆ ಏನೇನು ಮಾಡ್ಬೇಕಂತೀವಲ್ಲ ಇದು ಕೂಡ ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತದೆ. ಇದು ಬೇರೆ ಬೇರೆ ಪದಾರ್ಥಗಳು ಮಾಡಿ ಈ ಮರಗೆಣಸು ಕೂಡ ತಿನ್ನೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಒಳ್ಳೆತನ ಕಾಪಾಡೋ ಆರೋಗ್ಯ ಕಾಪಾಡ್ಕೋಬಹುದು. ಮತ್ತು ಯಾರು ಬಿಸ್ನೆಸ್ ಅಂತ ಯಾರು ರೈತರಿಂದ ಮಾಡ್ತಾ ಇದ್ರೆ ಖಂಡಿತವಾಗಿ ಇದಕ್ಕೆ ಮಾರುಕಟ್ಟೆ ಇದೆ. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಈಗ ಕೇರಳದಲ್ಲಿ ಇದರ ಫ್ಯಾಕ್ಟರಿಗಳು ಇದಾವೆ, ತಮಿಳುನಾಡಲ್ಲಿ ಫ್ಯಾಕ್ಟರಿ ಇದಾವೆ, ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಎಲೆ ಬಳ್ಳಿ ತೋಟಗಳಲ್ಲಿ ಅಂತರ ಬೆಳೆಯವಾಗಿ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲೇ ಬೆಳೆಯಬಹುದು. ಯಾಕಂದ್ರೆ ಈ ಎಲ್ಲಾ ಬೆಳೆಗಳಿಗೆ ನೆರಳು ಬೇಕು. ಈಗ ಮರಗೆಣಸು ಒಂದು ಬಿಟ್ಟರೆ ಎಲ್ಲಾ ಗಡ್ಡೆಗಳಿಗೂ ನೆರಳು ಬೇಕು. ಮರಗೆಣಸು ನೆರಳಲ್ಲಿ ಬರ್ತದೆ ಮತ್ತು ಹೊರಗಡೆನು ಬರ್ತದೆ. ಹಾಗಾಗಿ ಅಂತರ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಎಲ್ಲಾ ಗಡ್ಡೆಗಳನ್ನು ತಗೊಳ್ಳೋದ್ರಿಂದ ಇದಕ್ಕೆ ವಿಶೇಷವಾದ ಸಪರೇಟ್ ಬೆಳೆಸಬೇಕಂತೆಲ್ಲ. ಈ ಎಲ್ಲ ಬೇರೆ ತೋಟಗಳಲ್ಲಿ ಕೂಡ ಇದನ್ನು ಹಾಕಿ ನೆರಳಲ್ಲಿ ಬೆಳೆಸಬಹುದು. ಮತ್ತೆ ಮನೆಯ ಸುತ್ತಮುತ್ತಲು ಇರುವಂತಹ ಜಾಗದಲ್ಲಿ ಹೊಲದ ಬದುಗಳ ಮೇಲೆ, ನೀರು ಹರಿತಾ ಇರುವಂತಹ ನೀರ ಕೆನಾಲ್ ನ ಬದುಗಳ ಮೇಲೆ ಅಲ್ಲೆಲ್ಲ ಇದು ಚೆನ್ನಾಗಿ ಬರೋದ್ರಿಂದ ಸದೃಢವಾಗಿ ಇದನ್ನು ಹಾಕಿ ಹೆಚ್ಚಿನ ಲಾಭ ಖಂಡಿತವಾಗಿ ಪಡಿಬಹುದು ಅಂತ ಹೇಳ್ತೀನಿ. ವಿದೇಶಕ್ಕೂ ಕೂಡ ಕಳಿಸಬಹುದು, ಅಲ್ಲಿಯೂ ಮಾರುಕಟ್ಟೆ ಇದೆ, ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿ ಈಗ ವಿದೇಶದ ಮಾರುಕಟ್ಟೆ ಈಗಾಗಲೇ ಸುಮಾರು 6 ತಿಂಗಳ ಹಿಂದೆ ಅಮೆರಿಕದ ಮಾರುಕಟ್ಟೆಯಿಂದ ಅಮೆರಿಕದ ಕಂಪನಿಯವರು ನಮ್ಮ ತೋಟಗಾರಿಕೆ ವಿಷಯದ ಬಾಗಲಕೋಟೆಗೆ ಬಂದು ಇದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮತ್ತು ಧಾರವಾಡದ ಕೇಂದ್ರದ ನಾನು ಮುಖ್ಯ ವಿಜ್ಞಾನಿಯಾದಂತಹ ನನ್ನ ಹತ್ರ ಕೂಡ ಅಮೆರಿಕದ ತಂಡ ಒಂದು ಬಂದು ಹೋಗಿದೆ. ಇವರಿಗೆ ಕರಾವಳಿಯಲ್ಲಿ ಬೆಳೆಸುವಂತಹ ಏನು ಇವೆಲ್ಲ ಗಡ್ಡೆಗಳಿದಾವಲ್ಲ, ಈ ಎಲ್ಲಾ ಗಡ್ಡೆ ಕೂಡ ಅಮೆರಿಕದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅಂತ ಹೇಳಿದರು. ಸೊ ಈಗ ಅದು ನಾನು ಈಗಾಗಲೇ ಜೋಯಿಡಾ, ಸಿರ್ಸಿ, ಸಿದ್ದಾಪುರ ರೈತರ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಖಂಡಿತವಾಗಿ ಅಮೆರಿಕದ ಕಂಪನಿಯವರು ಕರ್ಕೊಂಡು ಹೋಗಿ ಕೂಡ ಅಲ್ಲಿ ನಾನು ಒಂದು ಸಭೆ ಮಾಡಿದ್ದೇನೆ. ಹಾಗಾಗಿ ಈಗ ರೈತರು ಅಲ್ಲಲ್ಲಿ ಕೂತು ತಮ್ಮ ಸ್ವಲ್ಪ ಬೆಳೆಸಿ ಮಾರ್ಕೊಂಡು ಮಾರುಕಟ್ಟೆ ಇಲ್ಲ ಅಂತ ಬಿಡೋದ್ರಿಂದ ವಿದೇಶ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟು ಬೈಬ್ಯಾಕ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅವರ ಮೇಲೆ ಅವರ ಜೊತೆ ನಿಕಟ ಸಂಬಂಧವನ್ನು ಬೆಳೆಸಿ ವಿದೇಶಿ ಮಾರುಕಟ್ಟೆಯಲ್ಲಿ ಖಂಡಿತವಾಗಿ ಇದಕ್ಕೆ ಬೇಡಿಕೆ ಇದೆ. ಆದರೆ ಆ ವಿದೇಶಿ ಮಾರುಕಟ್ಟೆ ಎಲ್ಲಿ ಅಂತ ಹುಡುಕಿ ಅವರನ್ನು ಇಲ್ಲಿ ಕರೆಸಿ ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸಹಕಾರ ಏನಾದರೂ ಇದ್ರೂ ಕೂಡ ಖಂಡಿತ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಧಾರವಾಡದ ಗಡ್ಡೆಗಳ ಕೇಂದ್ರ ಅದಕ್ಕೆ ನಿಮ್ಮ ಬೈಯರ್ಸ್ ಮತ್ತು ನಿಮ್ಮ ಬೆಳೆ ಗ್ರೋಯರ್ಸ್ ಬಗ್ಗೆ ಇಬ್ಬರನ್ನು ತಂದು ಮಧ್ಯವರ್ತಿಯಾಗಿ ನಾವು ಕೈ ಜೋಡಿಸಿ ನಿಮ್ಮ ವ್ಯವಸಾಯ ಮತ್ತು ನಿಮ್ಮ ಲಾಭ ತರುವಂತ ರೈತರಿಗೆ ಲಾಭ ತರುವಂತದ್ದಾಗಿರ್ಬೋದು ಮತ್ತು ಕಂಪನಿಯವರಿಗೆ ನಿಮ್ಮ ನೇರವಾಗಿ ಬೈಬ್ಯಾಕ್ ಇನ್ಸ್ಟಾಲ್ ಮಾಡುವಂತ ಒಂದು ಆ ಕೆಲಸವನ್ನು ಕೂಡ ನಾವು ಸಾಧ್ಯ ಮಾಡ್ತಾ ಇದ್ದೇವೆ. ಬಟ್ ಅದರಿಂದ ಕೂಡ ಈ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅಂದ್ರೆ ಕಂಪನಿಗಳು ಕೂಡ ತಯಾರಿದವು, ಬೇರೆ ಬೇರೆ ಈ ಖರೀದಾರರು ಬರ್ತಾರೆ ಮತ್ತೆ ಈ ಬೆಳೆಗಾರರು ಎಲ್ಲಾನು ಮುಖಾಮುಖಿ ಆದಾಗ ಒಂದ್ ರೀತಿಯಿಂದ ಲಾಭದಾಯಕ ಒಂದು ವ್ಯವಸ್ಥೆ ಆಗ್ತದೆ. ಇದು ಸ್ವತಃ ತಾವೇ ಬೆಳೆದು ತಮ್ಮನೇಲಿ ಇದ್ಕೊಂಡು ತಮ್ಮ ಅಲ್ಲೇ ಊರು ಪಕ್ಕ ಮಾರುಕಟ್ಟೆಯಲ್ಲಿ ಮಾರ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಸಿಗೋದಿಲ್ಲ. ಇದಕ್ಕೆ ವಿದೇಶದ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟರೆ ಡಾಲರ್ ರೂಪದಲ್ಲಿ ನಾವೇನಾದ್ರು ಹಣಕಾಸು ವ್ಯವಸ್ಥೆಯನ್ನು ಮಾಡುವಂತದಾಗಿದ್ರೆ ಖಂಡಿತವಾಗಿ ಇದು ಒಳ್ಳೆ ಲಾಭದಾಯಕ ಅಂತ ಬೆಳೆಯಾಗಿ ಈ ಎಲ್ಲಾ ಗಡ್ಡೆಗಳನ್ನು ಕೂಡ ಬೆಳಿಬಹುದು. ಒಟ್ಟಾರೆ ಇಂತ ಒಂದು ಗಡ್ಡೆಗಳನ್ನ ಬೆಳಿಬೇಕಾಗಿತ್ತು ಅಂದ್ರೆ ಕೂಡ ಅವು ಪ್ರಮುಖವಾಗಿ ಅರಣ್ಯ ಪ್ರದೇಶದಿಂದ ಬಂದಂತಹ ಬೆಳೆಗಳು, ಹಾಗಾಗಿ ಅವಕ್ಕೆ ಬೇಕಾದಂತ ವಾತಾವರಣ, ನೆರಳು ಮತ್ತೆ ನೀರು ಬಸಿದು ಹೋಗಬೇಕು ಅಂತ ಎಲ್ಲಾ ಬೆಳೆಗೂ ಹೇಳ್ತೀವಿ. ನೀರು ನಿಂತರೆ ಯಾವ ಬೆಳೆನೂ ಇಷ್ಟಪಡೋದಿಲ್ಲ ಅಲ್ವಾ. ಹಾಗಾಗಿ ಇದ್ದಂತಹ ಭೂಮಿಯೊಳಗ ಮತ್ತೆ ಇರುವಂತ ಭೂಮಿಯಲ್ಲಿ ಯಾವ ಬೆಳೆಗಳನ್ನ ಸದ್ಯಕ್ಕೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನು ಹಾಕಿವಿ ಅಲ್ಲಿ ಮಧ್ಯೆ ಕೂಡ ಹಾಕೊಂಡು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ರೈತರು ಪ್ರಯತ್ನ ಮಾಡಲಿ ಅಂತೇಳಿ ಆಶಿಸೋಣ. ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ಗಡ್ಡೆಗಳು, ಅವುಗಳ ಮಹತ್ವ, ಅವುಗಳಿಗೆ ಎಲ್ಲೆಲ್ಲ ಮಾರ್ಕೆಟ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಗಡ್ಡೆಗಳು ಮತ್ತು ಅವುಗಳ ಮಹತ್ವ ಈ ಕುರಿತು ಡಾ ರಾಮಚಂದ್ರ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ.